ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚ್ಕೋಬಹುದು, ಹಾಗೆಯೇ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದಲ್ಲೂ ಕೂಡ ತಾವು ಭಾಗವಹಿಸಬಹುದು. ಇದಕ್ಕಾಗಿ ತಾವು ಬಳಸಬಹುದಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ಈ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಹಾಗೆಯೇ ನಮ್ಮ ಸ್ಟುಡಿಯೋದಲ್ಲಿ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ಈಗ ನೋಡಿ, ಈ ಹವಾಮಾನ ಒಂದು ಘಟಕ ಇತ್ತಲ್ಲ ಮೊದಲು ಗೋಣಿಕೊಪ್ಪಲದಲ್ಲಿ, ಈಗ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ಈಗ ಈ ಒಂದು ಜವಾಬ್ದಾರಿಯನ್ನು ಈ ಮೈಸೂರಿನ ನಾಗನಹಳ್ಳಿಯಲ್ಲಿರುವಂತಹ ಗ್ರಾಮೀಣ ಕೃಷಿ ಹವಾಮಾನ ಸೇವಾ, ಕೃಷಿ ಹವಾಮಾನ ಕ್ಷೇತ್ರ ವಿಭಾಗದವರು ತೆಗೆದುಕೊಂಡಿದ್ದಾರೆ ಈಗ. ಸೊ ಅವರು ಈಗ ಮುನ್ಸೂಚನೆಯನ್ನ ಒಂದು ಕಳಿಸ್ಕೊಟ್ಟಿದ್ದಾರೆ. ಅದರ ಪ್ರಕಾರ ಎಷ್ಟೆಷ್ಟು ಮಳೆ ಆಗಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಈಗ ನೋಡಿ, ಇವತ್ತು ಸ್ವಲ್ಪ ಮಟ್ಟಿಗೆ ಮಳೆ ಆಗುತ್ತೆ ಅಂತ ಅಂದು ಒಂದು ಮುನ್ಸೂಚನೆ ಇದೆ. ಮಡಿಕೇರಿಯಲ್ಲಿ 13.7 mm ಮಳೆ ಆಗಬಹುದು ಅಂತ, ಅದೇ ಸೋಮವಾರಪೇಟೆಯಲ್ಲಿ 6.7 mm, ವಿರಾಜಪೇಟೆಯಲ್ಲಿ 9 mm ಅಂತ, ನಾಳೆ ಮಡಿಕೇರಿಯಲ್ಲಿ ಸ್ವಲ್ಪ ಹೆಚ್ಚಿದ್ದಂಗೆ ಕಾಣುತ್ತೆ, 14.8 mm ಆಗ್ಬೋದು ಅಂತ, ಅದೇ ಸೋಮವಾರಪೇಟೆಯಲ್ಲಿ 7.7 mm, ಮತ್ತು ವಿರಾಜಪೇಟೆಯಲ್ಲಿ 11.1 mm. ಇದು ಮುನ್ಸೂಚನೆ. ಮತ್ತು 2ನೇ ತಾರೀಕು ಮುನ್ಸೂಚನೆ ಇದೆ, ಮಡಿಕೇರಿ ತಾಲೂಕಿನಲ್ಲಿ 10.6 mm, ವಿರಾಜಪೇಟೆಯಲ್ಲಿ 5 mm, ಮತ್ತು ವಿರಾಜಪೇಟೆಯಲ್ಲಿ 6 mm, ಸೋಮವಾರಪೇಟೆಯಲ್ಲಿ 5 mm ಮಳೆ ಆಗುವಂಥ ಮುನ್ಸೂಚನೆ ಇದೆ. 3ನೇ ತಾರೀಕಿಲ್ಲ, ಮತ್ತು 4ನೇ ತಾರೀಕು. ನಾಲ್ಕನೇ ತಾರೀಕು ಅಂತಂದರೆ ಯಾವುದು ಬರುತ್ತೆ, ಭಾನುವಾರ. ಭಾನುವಾರ, ಭಾನುವಾರದಂದು ಸ್ವಲ್ಪ ಹೆಚ್ಚೇ ಅವರು ಮುನ್ಸೂಚನೆ ಕೊಟ್ಟಿದ್ದಾರೆ. ಮಡಿಕೇರಿನಲ್ಲಿ 22.7 mm, ಸೋಮವಾರಪೇಟೆಯಲ್ಲಿ 17.8 mm, ವಿರಾಜಪೇಟೆಯಲ್ಲಿ 12.7 mm ಮಳೆ ಆಗ್ಬೋದು ಅಂತ. ಮುಖ್ಯವಾಗಿ ಏನು ಅಂತಂದರೆ, ಅವ್ರು ಹೇಳಿರೋ ಪ್ರಕಾರ ಮೋಡ ಕವಿದ ವಾತಾವರಣ ಇರಲಿದೆ, ತುಂತುರು ಮಳೆ ಸಂಭವ ಇದೆ ಅಂತ ಒಂದು ಸಾರಾಂಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ರೈತ ಬಾಂಧವರು ಈ ಒಂದು ಅಂಶವನ್ನು ಗಮನಿಸಿಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನು ಅವರು ಯೋಜಿಸಬಹುದು. ಅಂದರೆ ಅಂಥ ದೊಡ್ಡ ಮಳೆಯನ್ನು ಆಗಲಿಕ್ಕಿಲ್ಲ ಅನ್ನೋದು ಒಂದು ಅವರ ಒಂದು ಅಭಿಪ್ರಾಯ ಅಂತ ನಾವು ಹೌದು, ಯಾಕಂದ್ರೆ ಕಳೆದ ಮೂರು ದಿನಗಳಿಂದ ಮಧ್ಯರಾತ್ರಿಯಲ್ಲಿ ಮಳೆ ಬರ್ತಾ ಇದೆ. ಒಂದು ವಾರ ಹಿಂದೆ ಒಂದು 4 ಗಂಟೆಯಿಂದ ಹೀಗೆ ಮಳೆ ಬರ್ತಾ ಇತ್ತು. ಅಂದ್ರೆ ಬೆಳಗಿನ ಜಾವ ಸಂಜೆ 4 ಮೇಲೆ ಮಳೆ, ಈಗ ಇತ್ತೀಚೆಗೆ ಮಧ್ಯರಾತ್ರಿ 1 ಗಂಟೆಯ ನಂತರ ಮಳೆ ಪ್ರಾರಂಭ ಆಗ್ತಾ ಇದೆ. ಅದೇ ಈ ರೀತಿ ಸ್ವಲ್ಪ ಏರುಪೇರು ಇದ್ದಂಗೆ ಇರುತ್ತೆ. ಅದನ್ನ ಒಂದು ರೈತ ಬಂದು ಗಮನಿಸ್ಕೋಬೇಕಾಗತ್ತೆ. ಇನ್ನು ಕೆಲವೊಂದು ಕೃಷಿ ಚಟುವಟಿಕೆಗಳಿಗೆ ಬಂದರೆ ನಾವು ಈಗ ಕರಿಮೆಣಸಿನಲ್ಲಿ ತೆಗೆದುಕೊಂಡ್ರೆ ಎಲ್ಲೆಲ್ಲಿ ಮಳೆ ಆಗಿಲ್ಲ ಅಂತಹ ಕಡೆಗಳಲ್ಲಿ ಬಳ್ಳಿಗಳಿಗೆ ನೀರನ್ನು ಕೂಡ ಮುಂದುವರಿಸ್ಬೋದು. ಅವರಲ್ಲಿ ಏನಾದರೂ ನೀರಾವರಿ ಆಶ್ರಯ ಇತ್ತು, ನೀರಾವರಿ ಸೌಲಭ್ಯ ಇತ್ತು ಅಂತಂದರೆ. ಜೊತೆಗೆ ಈ ಮೇ ತಿಂಗಳಿನಲ್ಲಿ ಪ್ರತಿ ಬಳ್ಳಿಗೆ ಒಂದು ಗೊಬ್ಬರವನ್ನು ಕೂಡ ಅವ್ರು ಕೊಡಬೇಕಾಗತ್ತೆ. 100 ಗ್ರಾಮ್ನಷ್ಟು ಯೂರಿಯಾ, 50 ಗ್ರಾಮ್ನಷ್ಟು ಡೈ ಅಮೋನಿಯಂ ಫಾಸ್ಫೇಟು, 150 ಗ್ರಾಮ್ನಷ್ಟು ಮ್ಯೂರಿಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ ಪ್ರತಿ ಬಳ್ಳಿಗೆ. ಅಂದರೆ ಮಣ್ಣಲ್ಲಿ ತೇವಾಂಶ ಇರೋದನ್ನ ನೋಡಿಕೊಂಡು, ಅಥವಾ ಮಣ್ಣಲ್ಲಿ ನಾವು ನೀರು ಕೊಟ್ಟಾದಮೇಲೆ ಮಣ್ಣಲ್ಲಿ ತೇವಾಂಶ ಇದ್ದಿದ್ದು ನೋಡಿಕೊಂಡು ಈ ಪೋಷಕಾಂಶ ಕೊಟ್ಟು ಆಮೇಲೆ ನಾವು ನೀರನ್ನು ತೆಳುವಾಗಿ ಹಾಯಿಸ್ಬೇಕಾಗತ್ತೆ. ಈ ರೀತಿ ಒಂದು ಮಾಡ್ಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ. ತಾವು? ನಾವು ಮೀರಾ ಮೀರಾ ಅಂತನಾ? ಹಾ ಹೇಳಿ ಮೀರಾ ಅವರು. ಹೊಸಕೋಟೆ. ಎಲ್ಲಿಂದ? ಹೊಸಕೋಟೆ. ಹೊಸಕೋಟೆ. ಹಾ ಹಾ, ವಿರಾಜಪೇಟೆ ತಾಲೂಕ. ಹೌದೌದು ಸರ್. ಹೇಗಿದೆ ಮೀರಾ ಅವರು ತಮ್ಮ ಕಾಫಿ? ಕಾಫಿ ಚೆನ್ನಾಗಿದೆ ಸರ್, ಈಗ ಎಲ್ಲ ಸೆಟ್ ಆಗಿದೆ. ಹೂಮಳೆ ಎಲ್ಲ ಆಯ್ತು. ಹೂಮಳೆ ಆಯ್ತು, ಆಮೇಲೆ ಸುಣ್ಣ ಹಾಕಿ ಆಯ್ತು. ಸುಣ್ಣನು ಹಾಕಿದ್ರೆ? ಯಾವಾಗ ಹಾಕಿದ್ರೆ ಸುಣ್ಣ? ಮಣ್ಣಲ್ಲಿ ತೇವಾಂಶ ಇರ್ಬೇಕಲ್ವಾ? ಮಣ್ಣಲ್ಲಿ ತೇವಾಂಶ ಇದ್ದಾಗಲೇ ಸುಣ್ಣವನ್ನ ಕೊಡೋದು ಒಳ್ಳೇದು ಅಂತ ಕೊಟ್ಟಿದೀವಿ ಸರ್. ಸುಣ್ಣ ಒಂದು ಕೊಟ್ಟಿ ಎಲ್ಲ ತಯಾರಾಗಿದೆ, ಜಮೀನು ತಯಾರಾಗಿದೆ, ಕಪಾತ್ ಆಯ್ತು. ಅಂದ್ರೆ ಗಿಡ ಕಪಾತ್ ಮಾಡ್ಯಾರ? ಗಿಡ ಕಪಾತ್, ಕಾಫಿ ಗಿಡ ಆಯ್ತು. ಈಗ ಸ್ವಲ್ಪ ಮುರುಕು ಮರ ಎಲ್ಲ ಕಪಾತ್ ಮಾಡ್ತಾ ಇದೀವಿ ಮಳೆ ನೋಡ್ಕೊಂಡು. ಅಂದ್ರೆ ನೆರಳಿನ ಮರದ್ದು ಸ್ವಲ್ಪ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ಸ್ವಲ್ಪ ಮೋಡ ಮುಸುಕದಂತ ವಾತಾವರಣ ಇದೆ ಅಲ್ವಾ? ಆದ್ರೂ ಸ್ವಲ್ಪ ಮತ್ತೆ ಬಿಸಿಲು ಜಾಸ್ತಿ ಆದ್ರೆ ಸಮಸ್ಯೆ ಆಗ್ಬಹುದು. ಮಳೆ ಆಗಿದೆಲ್ಲ ಸರ್, 5 ಇಂಚ್ ಮೇಲೆ ಆಗಿದೆ ನಮಗೆ ತೋಟ ನೀರು ಮಳೆ ನೀರು ಅಂತ ಹೇಳುವಾಗ. ಅಲ್ಲ, ಮತ್ತೆ ಬಿಸಿಲು ಜಾಸ್ತಿ ಆಗಬಾರ್ದು ಅಂತ ಈ ತಿಂಗಳಲ್ಲಿ. ಇನ್ನು ಈ ತಿಂಗಳು ಇಡೀ ಬಿಸಿಲು ಇರಬಹುದು ಅಲ್ವಾ? ಅಲ್ಲ ಅಲ್ಲ, ನೋಡ್ಕೊಂಡೇ ಮಾಡೋದು ಒಳ್ಳೇದು. ಯಾಕಂದ್ರೆ ಬಿಸಿಲಿನ ಒಂದು ತಾಪಮಾನ ಕಡಿಮೆ ಆದ್ಮೇಲೆ ಮರ ಕಪಾತ್ ಮಾಡ್ರಿ ಅಂತ ಹೇಳ್ತಾರೆ. ಈಗ ಮುಂಗಾರು ಮಳೆ ಪ್ರಾರಂಭ ಟೈಮ್ಗೆ ಪೂರ್ಣವಾಗಿ ತೆಗಿತಾ ಇಲ್ಲ, ಎಲ್ಲೆಲ್ಲಿ ಮುರಿದೋಗಿದೆ ಅಂತ ತೆಗಿತಾ ಇದ್ದಾರೆ. ಗಿಡ ಕಪಾತ್ ಎಲ್ಲ ಮುಗಿತು? ಎಲ್ಲ ಮುಗಿತು. ನಿಮ್ದು ಯಾವ್ದು? ರೋಬಸ್ಟಾನೇ? ರೋಬಸ್ಟಾ. ಏನೇನ್ ತೆಗಿತೀರಾ ಮೀರಾ ಅವರು ಈಗ ಗಿಡ ಕಪಾತ್ ಅಂದ್ರೆ? ಗಿಡ ಕಪಾತ್ ನೆತ್ತಿ ಚಿಗುರು ಬೀಳ್ತಾರೆ, ಕಂಬ ಚಿಗುರು, ಮತ್ತೆ ಸೋಲ್ ರೆಕ್ಕೆ. ಸೋಲ್ ರೆಕ್ಕೆ ತೆಗಿಬೇಕಲ್ಲ. ಅಂದ್ರೆ ಫಸ್ಲೆಲ್ಲ ಕೊಟ್ಟು ಅವು ಮತ್ತೆ ಫಸ್ಲು ಕೊಡೋ ಸ್ಥಿತಿಯಲ್ಲಿ ಇರಲ್ಲ ಸರ್ ಅಂತವನು. ಮತ್ತೆ ಕೆಲವೆಲ್ಲ ನೂಲ್ ರೆಕ್ಕೆ ಅಂತಾರೆ, ಬಹಳ ತೆಳ್ಳಗಿರುತ್ತೆ, ಅದೆಲ್ಲ ತೆಗಿತಾರಲ್ವಾ? ಮತ್ತೆ ಕೆಲವು ರೆಕ್ಕೆಗಳು ಒಳಗಡೆ ತಿರುಗಿಕೊಂಡಿರ್ತಾವಲ್ಲ, ಅವು ಅದನ್ನು ತೆಗಿತಾರೆ. ಅದನ್ನು ತೆಗಿತಾರಲ್ಲ. ಕಪಾತ್ ಕಂಟ್ರಾಕ್ಟ್ ಕೊಟ್ಟಿದ್ದು ತೆಗೆದಿದ್ದಾರೆ, ತಂದ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೇಕಾಗತ್ತ ಆದ್ರೆ ಅವ್ರಿಗೆ? ನೋಡ್ತೀವಿ ನೋಡ್ತೀವಿ, ಹೋಗಿ ಆದಾಗ ನೋಡ್ತಾ ಇರ್ತೀವಿ. ಗಿಡ ನೋಡಿದಾಗ ನಿಮ್ಗೊಂದು ಶಿಸ್ತಾಗ ಅನ್ಸುತ್ತೆ ಅದು. ಹೌದೌದು, ಎಲ್ಲ ಕಂಬ ಈ ಮಳೆ ನೀರ್ ಇರೋದಕ್ಕೆ ತುಂಬಾ ಕಂಬ ಚಿಗುರು ಬರ್ತಾ ಇದ್ದೆ ಸರ್. ಕಂಬ ಚಿಗುರು ಬರ್ತಲೇ ಇರುತ್ತೆ, ನೀವು ಅದನ್ನ ಮಳೆಗಾಲದಲ್ಲೂ ತೆಗಿತಲೇ ಇರ್ಬೇಕಾಗತ್ತೆ. ತಿಂಗಳಿಗೆ ಒಂದ್ಸರಿ ಆದ್ರೂ ನೋಡ್ಕೊಂಡು ಬರ್ತಾ ಇರತ್ತ ಆಗಿಂದಾಗೆ ಬರ್ತಾ ಇರ್ತದೆ ಸರ್. ಕಂಬ ಚಿಗುರದೇ ಒಂದು ಸಮಸ್ಯೆ ಅಂತೀರಿ? ಹೌದೌದು, ಈಗ ತೋಟ ನುಗ್ಗಿದ್ರೆ ಒಂದು ಗಿಡ ತೆಗಿಯಕ್ಕೆ ಅಂತ ಹೋದ್ರೆ 10 ಗಿಡ ಕಿತ್ತಾಕಿ ಬರ್ತೀವಿ. ಅಂದ್ರೆ ಈಗ ಸುಣ್ಣ ಕೊಟ್ಟು ಎಷ್ಟ್ ದಿನ ಆಯ್ತು? ಒಂದೂವರೆ ತಿಂಗಳಾಯ್ತು. ಸರಿ, ನೀವು ಗೊಬ್ಬರ ಕೊಡ್ಬೋದು? ಈಗ ಕೊಡ್ಬೋದು, ಗಿಡ ಬಿಡಿಸ್ತಾ ಇದೀವಿ, ಬುಡ ಬಿಡಿಸ್ತಾ ಇದೀವಿ. ಬೇಗ ಇದ್ರೆ ಕೊಡೋಣ ಅಂತ. ಕಳೆ ಏನ್ ತೆಗಿಲ್ವಾ ಈಗ? ಕಳೆ ಅಂದ್ರೆ ಸುತ್ತು ರೌಂಡ್ ರೌಂಡ್ ಮಾಡ್ತಾ ಇದೀವಿ. ರೌಂಡ್ ಮಾಡ್ತೀರಾ? ಮತ್ತೆ ಎಲ್ಲೆಲ್ಲಿ? ಚಿಕ್ಕ ಅಡಿಕೆ ಗಿಡ, ಮೆಣಸು, ಕಾಫಿ ಗಿಡ ಎಲ್ಲ. ಬುಡ ಎಲ್ಲ ಸ್ವಚ್ಛ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಗೊಬ್ಬರ ಕೊಡೋದಕ್ಕೆ ಅದನ್ನ ತಯಾರು ಮಾಡ್ತಾ ಇದ್ದೀರಿ ಈಗ? ಹೌದು, ಮಳೆ ಒಂದೇ ಸಲ ಬಂದ್ ಬಿಟ್ರೆ ಮತ್ತೆ ಆಗೋದಿಲ್ಲ. ಹೌದೌದು, ಈ ಸರಿ ಅಂತೂ ಒಳ್ಳೆ ಹೂ ಮಳೆ ಬಂತು, ಆಮೇಲೆ ಬ್ಯಾಕಪ್ ಚೆನ್ನಾಗಿ. ಈಗ ಯಾವ ಗಾತ್ರದಲ್ಲಿ ಇದಾವೆ ಕಾಫಿ ಇವು ಕಾಯಿಗಳು? ಈಗ ರೋಬಸ್ಟದಲ್ಲಿ ಸ್ವಲ್ಪ ಸ್ವಲ್ಪ ದಪ್ಪ ಆಗಿದೆ, ಅರಬಿ ಎಲ್ಲ ಸ್ವಲ್ಪ ದಪ್ಪ ಆಗಿದೆ. ಅರಬಿಕಾದಲ್ಲಿ ಮುಂಚೆನೆ ಅರಬಿಕೆಲ್ಲ ಕಡಿಮೆ ಗಿಡ. ಅಡಿಕೆನೂ ಈಗ ಬೇಕಲ್ಲ. ಹೌದೌದು, ಅಡಿಕೆಗೂ ನೀರು ಬೇಕಾಗತ್ತೆ. ಹೌದು, ಅಡಿಕೆಗೆ ಬಹಳ ಮುಖ್ಯ. ಹೌದು, ಈಗ ಬೇಕು. ಎಷ್ಟಿದಾವೆ ನಿಮ್ಮ ಅಡಿಕೆ ಮರಗಳು? ಅಡಿಕೆ ಒಂದು 500 ಗಿಡ ಇರ್ಬೋದು. 500 ಚಿಲ್ರೆ? ಹಾ, 500 ಚಿಲ್ರೆ. ಗಿಡದು ಚಿಕ್ಕದು ದೊಡ್ಡದು ಎಲ್ಲ ಉಂಟು. ಆನೆ ದಿನ ಡೈಲಿ ಮುದ್ದಾಗ್ತಾ ಇದೆ. ಫಸಲು ಏನ ಕೊಡ್ತಾ ಇದಾವ ಅಡಿಕೆ ಮರಗಳು? ಸಾಧಾರಣ ಎಲ್ಲ ಕೊಡ್ತಾ ಇದೆ ಸರ್. ನಿಮ್ಮ ಕಡೆ ಯಾವಾಗ ಕೊಯ್ಲು ಮಾಡ್ಕೊಳ್ತಾರೆ ಅಡಿಕೆನ? ಅಡಿಕೆ ನಾವು ಗುತ್ತಿಗೆ ಕೊಟ್ಟು ಬಿಡೋ ಸರ್. ಬೇರೆಯವ್ರಿಗೆ ಕೊಡ್ತೀರಿ? ಕೊಡೋದು. ಅದೇನು ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಬರುತ್ತಾ ಕೊಯ್ಲಿಗೆ? ಮೂರು ಫಸಲು ಕೊಯ್ತಾರೆ ಸರ್ ಅವರು. ಮೂರು ಫಸಲು ಕೊಯ್ಕೊಂಡು ಹೋಗ್ತಾರೆ. ಜನವರಿ ಲಾಸ್ಟ್ ವರೆಗೆ ಕೊಯ್ತಾ ಇರ್ತಾರೆ. ಅಂದ್ರೆ ಅದು ಪರವಾಗಿಲ್ಲ ಅನ್ಸುತ್ತೆ ನಿಮಗೆ, ಖರ್ಚು ವೆಚ್ಚ ಕೊಲ್ಸಿ ಪರವಾಗಿಲ್ಲ ಸರ್. ಒಂದ್ ಸ್ವಲ್ಪ ಲಾಭ ಬರುತ್ತಾ? ಲಾಭನೇ, ಅದಕ್ಕೆ ಲಾಭನೇ ಸರ್. ಅಷ್ಟು ದೊಡ್ಡ ಕೆಲಸ ಮಾಡೋದಿಲ್ಲಲ್ಲ, ಲಾಭ. ಅಂದ್ರೆ ಎಲ್ಲಿ ಗದ್ದೆಯಲ್ಲಿ ಹಾಕೊಂಡಿದ್ದೀರಾ ಅಡಿಕೆ ಮರಗಳು? ಗದ್ದೆಲಿ ಗದ್ದೆಲಿ ಉಂಟು, ಮನೆ ತೋಟದಲ್ಲಿ ಸುತ್ತು ಬೇಲಿ ರೌಂಡ್. ಯಾಕೆಂದ್ರೆ ಸ್ವಲ್ಪ ತಗ್ಗಿನ ಜಾಗನೇ ಆಗ್ಬೇಕು, ಗಾಳಿಗೆ ತಡ್ಕೊಳ್ಳಲ್ಲ ಅದು. ಹೌದು, ಮತ್ತೆ ತೋಟದ ಮಧ್ಯದಲ್ಲಿ ಸ್ವಲ್ಪ ಸಿಲ್ವರ್ ಇತ್ತು, ಅದನ್ನೆಲ್ಲ ಈ ವರ್ಷ ತೆಗೆದು ಗದ್ದೆ ತೋಟದಲ್ಲಿ ತುಂಬಾ ಸಿಲ್ವರ್ ಇದ್ರೆ ಗಿಡ ಹೇಳೋದಿಲ್ಲ, ರೆಕ್ಕೆ ಒಡೆಯೋದಿಲ್ಲ. ಕಾಫಿನಲ್ಲಿ ತೆಗೆದ್ರ ಅದೆಲ್ಲ ಕಾಫಿ ತೋಟದಲ್ಲಿ ಅದೆಲ್ಲ ತೆಗ್ದು ಬೇರೆ ಮರಗಳು ಗಿಡಗಳು ಹಾಕೋಬೇಕು. ಬೇರೆ ಕಾಡು ಮರಗಳು ಇದ್ದಾವೆ, ಮಾವಿನ ಮರ ಅದು ಇದು. ಕೆಲವರು ಹಾಲ್ವಾಣ ಇದೆಲ್ಲ ಹಾಕೊಳ್ತಾರಲ್ಲ, ಅದು ತುಂಬಾ ಉಂಟು ಸರ್. ಅದು ಪರವಾಗಿಲ್ವಾ? ಪರವಾಗಿಲ್ಲ. ಮೆಣಸು ಬಿಟ್ಟಿದೀವಲ್ಲ, ಮೆಣಸು ಬಳ್ಳಿ. ಮೆಣಸು ಬಳ್ಳಿ ಅಡಿಕೆ ಹಬ್ಸಿದಾರ? ಉಂಟು ಕೆಲವು. ಹಳೇದಿದ್ದಾವೆ. ನೀವೇನ್ ನೀರೇನ್ ಕೊಡಲ್ಲ ಅನ್ಸುತ್ತಲ್ವಾ? ಎಲ್ಲ ಖುಷ್ಕೇನ ಅಥವಾ ನೀರಿದ್ಯಾ? ಇಲ್ಲ, ನೀರಿದೆ, ಕೆರೆ ಇದೆ ಸರ್. ಕೆರೆ ಇದ್ರೆ ಮೆಣಸಿನ ಬಳ್ಳಿ ಕೊಡ್ತೀರಾ ನೀರು? ಮೆಣಸು ಹಾಕಿ ಕಾಫಿ ಗಿಡಕ್ಕೆ ಕೊಡುವಾಗಲೇ ಬಿಡೋದು. ಕಾಫಿ ಗಿಡಕ್ಕೆ ಕೊಡುವಾಗ ಬೇರೆ ಎಂತ ಇಲ್ಲ. ಈ ವರ್ಷ ನೀರಿಗೆ ತೊಂದರೆ ಆಗಿಲ್ಲಲ್ಲ ಸರ್, ನೀರು ಬೇಕಾದಷ್ಟು ಇತ್ತು. ನೀರು ಇದೆ, ಕಳೆದ ವರ್ಷ ಆಗಿ ಅಲ್ಲ. ನೀರು ಕೊಟ್ರೆ ಸ್ವಲ್ಪ ಕೊತ್ತುಗಳು ಚೆನ್ನಾಗಿ ಬರ್ತವೆ ಅಂತ. ಹೌದೌದು, ಈಗಲೇ ಕೊತ್ತು ದಾಟಿದೆ ಕೆಲವು ಗಿಡಗಳಲ್ಲಿ, ಮೆಣಸಿನಲ್ಲಿ. ಹೌದೌದು, ಮೆಣಸಲ್ಲಿ. ನಿಮಗೆ ಜೂನ್ ಜುಲೈಗೆ ಅಷ್ಟೊತ್ತಿಗೆ ಚೆನ್ನಾಗಿ ಬಂದ್ಬಿಡುತ್ತೆ ಅದು. ಬರ್ಬಹುದು ಅಂತ ಆಗ್ತದೆ, ಈ ವರ್ಷನ ಹವಾಮಾನ ಇಲಾಖೆ ಹವಾಮಾನ ಕೇಳ್ತಾ ಇರ್ತೀವಲ್ಲ. ಹೌದೌದೌದು, ಬರ್ಬಹುದು ಅಂತ ಆಗ್ತದೆ. ಮತ್ತಿನ್ನೊಂದೇನು ಅಂದ್ರೆ, ನೀವು ಒಂದೇ ಸರಿ ತೇವಾಂಶ ಜಾಸ್ತಿ ಆದಾಗ್ಲೂ ಕೊತ್ತು ಎಲ್ಲ ಬಿದ್ದ್ಬಿಡುತ್ತೆ ಅಂತಾನು ಹೇಳ್ತಾರೆ. ನೀರ್ ಕುಡ್ದಲ್ಲೇನೆ ಮಳೆಗಾಲ, ಜೂನ್ ಜುಲೈ ಮಳೆ ಜಾಸ್ತಿ ಆದ್ರೆ. ಹೌದೌದೌದು, ಜುಲೈನಲ್ಲೆಲ್ಲ ಕೊತ್ತು ಬಿದ್ದ್ಬಿಡುತ್ತೆ ಅಂತಾನು ಹೇಳ್ತಾರೆ. ಆದ್ರೂ ಈಗ ತೇವಾಂಶ, ಈಗ ನೀವು ನೀರ್ ಕುಡೋದ್ರಿಂದ ಸ್ವಲ್ಪ ಅವು ಚೆನ್ನಾಗಿ ಅಭಿವೃದ್ಧಿ ಆಗ್ತವೆ. ಹೌದೌದು, ನೋಡಕ್ಕೆ ಖುಷಿ ಆಗ್ತದೆ, ಈಗ ಗ್ರೀನ್ ಆಗಿದೆ. ಈಗ ಈ ವರ್ಷದ ಕಾಫಿ ಬೆಳೆ ಚೆನ್ನಾಗಿ ಬಂತಾ ನಿಮ್ಗೆ ಮೀರಾ ಅವರು? ಬಂತು ಸರ್, ಒಳ್ಳೆ ಲಾಭ ಬಂತ. ರೇಟ್ ಏನ್ ಸಿಕ್ತು ನಿಮ್ಗೆ? ನಾವು ತೋಟ ಕೊಟ್ಟಿದ್ದು, ನಮ್ಗೆ ಲಾಭನೇ ನಾವು ಲೆಕ್ಕ ಹಾಕಿದ್ರೆ. ಈ ಕೆಲಸ ಕೂಲಿ ಮಾಡಕ್ ಆಗೋದಿಲ್ಲ, ಮೊದ್ಲೇ ನಾವೇ ಮಾಡ್ತಿದ್ರೆ ಈಗ ಆಗೋದಿಲ್ಲ. ಸರಿ ಸರಿ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ನಿಮ್ಗೆ. ಹೇಳಿ ಸರ್. ಈಗ ಅಡಿಕೆ ಮರಗಳಿಗೆ ಒಂದು ರೋಗ ಬರುತ್ತೆ, ಹಳದಿ. ಹಳದಿ ರೋಗದ್ದಲ್ಲ, ಒಂದು ಮಳೆಗಾಲದ ಪ್ರಾರಂಭದಲ್ಲಿ ಸಿಂಪರಣೆ ಎಲ್ಲ ಮಾಡ್ತಾರೆ, ಬೋರ್ಡೋ ಮಿಶ್ರಣದ್ದೆಲ್ಲ ಸಿಂಪರಣೆ ಮಾಡ್ತೀವಿ ಸರ್. ನಾವು ಪತ್ತೆ ಮಾಡ್ತೀವಿ ಬಂದಾಗ. ಯಾವ ರೋಗಕ್ಕೆ ಮಾಡ್ತೀರಮ್ಮ ಅದು? ಇದು ಬೋರ್ಡೋ, ಬೋರ್ಡೋ ಸರ್. ಅಲ್ಲ, ಬೋರ್ಡೋ ಮಿಶ್ರಣ ಸರಿ, ಯಾವ ರೋಗದ ವಿರುದ್ಧವಾಗಿ ಮಾಡ್ತೀರಾ ಅದನ್ನ? ಮುನ್ನೆಚ್ಚರಿಕೆ ನುಸಿಪೀಡೆ ಅಂತ ಹೇಳ್ತಾರಲ್ಲ ಸರ್. ನುಸಿಪೀಡೆದೊಂದಾಯ್ತು, ನುಸಿಪೀಡೆ ಬಂದಿದ್ದು ತೆಂಗಿಗೆ ಬಂತು, ಅಡಿಕೆನಲ್ಲೂ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳುತ್ತೆ. ನಾನು ಹೇಳ್ತಾ ಇರೋದು ರೋಗ ಮರ ಒಣಗೋದು ಸರ್. ಅದು ಸುಳಿ ಕುಳೆ ಎಲ್ಲೋ ಕಲರ್ ಬಂದು ಸುಳಿ ಎಲ್ಲ ಹೋಗೋದು. ಅಲ್ಲ ಸುಳಿ ಕುಳೆಗೂ ಅದು ಇದಾಗುತ್ತೆ. ಇನ್ನೊಂದು ಮುಖ್ಯವಾದ ರೋಗ ಇದೆ ನಿಮ್ದು, ಈ ಕಾಯಿಗಳು ಎಲ್ಲ ಉದುರೋದು. ಸರಿ, ಅದು ಕೊಳೆ ರೋಗ ಅಂತ. ಕೊಳೆ ರೋಗಕ್ಕೆ ಮುಂಗಾರು ಪ್ರಾರಂಭದಲ್ಲೇನೆ ಜೂನ್ ನಲ್ಲೇನೆ ಒಂದು ಮುನ್ನೆಚ್ಚರಿಕೆಯಾಗಿ ಎಲ್ಲ ಗೊಂಚಲಿಗೆಲ್ಲ ಸಿಂಪಡಣೆ ಮಾಡ್ತಾರೆ. ಅದೊಂದು ಎರಡು ಸರಿ ಮಾಡಿದ್ರೆ ಬಹಳ ಅನುಕೂಲ ಅಂತ. ಎರಡರಿಂದ ಮೂರು ಸರಿ ಮಾಡಿದ್ರೆ ಒಂದೊಂದು ತಿಂಗಳು ಅಂತರದಲ್ಲಿ ಮುಂಜಾಗ್ರತೆಯಾಗಿ ಮಾಡಿದ್ರೆ ಬಹಳ ಅನುಕೂಲ ಅಂತ ಹೇಳ್ತಾರೆ. ಕೊಳೆ ರೋಗ, ಕೊಳೆ ರೋಗದ ವಿರುದ್ಧವಾಗಿ ಮುನ್ನೆಚ್ಚರಿಕೆಯಾಗಿ ಸಿಂಪಡಣೆ ಮಾಡಬೇಕಾಗುತ್ತೆ. ಸರಿ ಸರಿ ಮೀರಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಿದ್ರಿ. ಮಾಹಿತಿಗಳೆಲ್ಲ ಸಿಗ್ತಾ ಇರುತ್ತಾ? ರೇಡಿಯೋ ಕೇಳೋದು, ರೇಡಿಯೋ ಒಂದ್ ರೀತಿ ಆಪ್ತ ಒಂದು ಗೆಳೆಯ ಇದ್ದಂಗೆ. ಕೃಷಿ ಕಾರ್ಯಕ್ರಮ ಕೇಳ್ತೀರಾ ಹಾಗಾದ್ರೆ? ಮನೆಯವರೆಲ್ಲ ಕೇಳ್ತಾರ? ಮನೆಯವರು ಇಂಪಾರ್ಟೆಂಟ್ ಇದ್ದ ಸರಿ ಮೀರಾ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ. ನಮಸ್ತೆ. ಈಗ ಅಡಿಕೆನೂ ಕೂಡ ಸುಮಾರು ಬೆಳೀತಾ ಇದ್ದಾರೆ ಕೊಡಗು ಜಿಲ್ಲೆಯಲ್ಲಿ. ಮುಖ್ಯವಾದ ಈ ಮಲೆನಾಡಿನಲ್ಲಿ ಅಡಿಕೆಗೆ ಬರುವಂತ ಮುಖ್ಯವಾದ ರೋಗ ಅಂದ್ರೆ ಇದು ಕೊಳೆ ರೋಗ. ಕೊಳೆ ರೋಗ, ಕೊಳೆ ರೋಗಕ್ಕೆ ಮುಂಜಾಗ್ರತೆಯಾಗೇನೆ ಸ್ವಲ್ಪ ಈ ಬೋರ್ಡೋ ಮಿಶ್ರಣವನ್ನು ಸಿಂಪಡಣೆ ಮಾಡಿ ಅಂತ ನಮ್ಮ ತಜ್ಞರು ಶಿಫಾರಸು ಮಾಡ್ತಾ ಇರ್ತಾರೆ. ಹಾಗಾಗಿ ಜೂನ್ ಪ್ರಾರಂಭದಲ್ಲಿ ಒಂದು ಸಿಂಪಡಣೆ ಕೊಡೋದು ಒಳ್ಳೆಯದು. ಗೊಂಚಲುಗಳಿಗೆ ವಿಶೇಷವಾಗಿ ಕಾಯಿ ಗೊಂಚಲೆಲ್ಲ ಇರುತ್ತಲ್ಲ, ಗೊಂಚಲು ಆ ಸುತ್ತಮುತ್ತ ಭಾಗ, ಅದಕ್ಕೆ ಸಿಂಪಡಣೆ ಮಾಡೋದೇ ಒಳ್ಳೆಯದು ಅಂತ. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿತ್ತದು. ಈಗ ನಾವು ಕರಿಮೆಣಸು ಬಗ್ಗೆ ಮಾತಾಡ್ತಾ ಇದ್ವಿ. ಮುಖ್ಯವಾಗಿ ನೀರನ್ನು ಕೊಡೋದು ಮತ್ತು ಪೋಷಕಾಂಶಗಳನ್ನು ಕೊಡೋದು, ಜೊತೆಗೆ ಈ ಲಘು ಪೋಷಕಾಂಶಗಳ ಸಿಂಪರಣೆಯನ್ನು ಕೂಡ ಮಾಡ್ಬೋದು ಈಗ ಮೇ ತಿಂಗಳಲ್ಲಿ. ಅದಕ್ಕೇನಂದರೆ ಈ IASR ಸ್ಪೆಷಲ್ ಪೆಪ್ಪರ್ ಸ್ಪೆಷಲ್ ಅಂತ ಇದೆ. ಈ ಕರಿಮೆಣಸು ವಿಶೇಷ ಅಂತ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಕರಿಮೆಣಸು ವಿಶೇಷ ಪೆಪ್ಪರ್ ಸ್ಪೆಷಲ್, ಅದನ್ನು 1 kg ಮತ್ತು ಈ ಕಾಂಪ್ಲೆಕ್ಸ್ ಗೊಬ್ಬರ ಬರುತ್ತೆ 19, 19, 19, 17, 17, 17 ಅದು 1 kg. ಇದನ್ನು 1 barrel ನೀರಿಗೆ ಅಂದರೆ 200 liter ನೀರಿಗೆ ಹಾಕಿ ಕರಗಿಸ್ಕೊಂಬಿಟ್ಟು ಎಲೆಗಳಿಗೆ ಸಿಂಪರಣೆ ಮಾಡೋದು. ಎಲೆಗೆ ಸಿಂಪರಣೆ ಮಾಡೋದ್ರಿಂದ ಇದು ಲಘು ಪೋಷಕಾಂಶಗಳನ್ನು ಒದಗಿಸುತ್ತೆ. ಎಲೆಗೆ ನಾವು ಸಿಂಪರಣೆ ಮಾಡಿದಾಗ ಅದು ಕೊತ್ತು ಗೊಂಚಲು ಎಲ್ಲದಕ್ಕೂ ಬೀಳುತ್ತಲ್ಲ, ಚೆನ್ನಾಗಿ ಅವು ಅಭಿವೃದ್ಧಿ ಆಗೋದಕ್ಕೂ ಕೂಡ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಅಂದರೆ ತೇವಾಂಶದ ಕೊರತೆ ಇರುತ್ತೆ ಕೆಲವು ಸಂದರ್ಭದಲ್ಲಿ, ಅವಾಗ ಮಣ್ಣಿಗೆ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡೋದಕ್ಕಿಂತ ಈ ರೀತಿ ಎಲೆ ಸಿಂಪರಣೆ ಕೊಡೋದು ಒಳ್ಳೆಯದು ಅಂತ. ಮತ್ತು ಒಂದೊಂದು ಬಳ್ಳಿಗೂ ಕೂಡ ಒಂದೊಂದು ಬುಟ್ಟಿಯಷ್ಟು ಕಾಂಪೋಸ್ಟನ್ನು ಕೊಡಬೇಕು, ಜೊತೆಗೆ ಈ ಮಣ್ಣನ್ನು ಹಾಕಿ ತರಗೆಲೆಯಿಂದ ನಾವು ಹೊದಿಕೆಯನ್ನು ಕೂಡ ಕೊಡಬೇಕಾಗತ್ತೆ. ಆ ಗೊಬ್ಬರ ಮತ್ತು ಅದು ಬಿಸಿಲಿಗೆ ಏನಾದರೂ ಒಡ್ಕೊಂಡ್ರೆ ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಕೂಡ ನಷ್ಟ ಆಗ್ತವೆ. ಇದು ಒಂದು ಕ್ರಮ, ಇದನ್ನು ಮೇ ತಿಂಗಳಲ್ಲಿ ನಾವು ಅನುಸರಿಸ್ಬೋದು. ವಿನೋದ್, ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ. ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ. ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ, ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಮತ್ತೆ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರೇ, ತಮಗೆಲ್ಲ ಸುಸ್ವಾಗತ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2288 ಎಸ್ ಟಿ ಡಿ ಕೋಡ್ 08272 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 22858 ಎಸ್ ಟಿ ಡಿ ಕೋಡ್ 08272. ಈಗ ವಿನೋದ್, ನಾವು ಇದನ್ನು ಮಾತಾಡ್ತಾ ಇದ್ವಿ ಅಡಿಕೆ ಅಂತಂದು. ಅಡಿಕೆನೂ ಈಗ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಜನ ಬೆಳೀತಾ ಇದ್ದಾರೆ. ಹೌದು, ಅಂತರ ಬೆಳೆಯಾಗಿ ಕೋಕೋನು ಕೂಡ ಇಲ್ಲಿ ಎನ್ನ ಯಾರಾದರೂ ಹಾಕೊಂಡ್ರೆ ತಮ್ಮ ಗಮನಕ್ಕೆ ಬಂದಿದೆಯಾ? ಒಂದು 50 ಕಡೆಯಲ್ಲಿ ಒಬ್ರು ಹಾಕೊಂಡಿದ್ದಾರೆ ಕೋಕೋ ಸಂಪೂರ್ಣವಾಗಿ. ಸಂಪೂರ್ಣವಾಗಿ ಅಂದ್ರೆ ಅಡಿಕೆ ತೋಟದಲ್ಲ? ಅಡಿಕೆ ತೋಟದಲ್ಲಿ ಮತ್ತೆ ಇನ್ನೊಂದು ಕೋಕೋ ತೋಟನೇ ಮಾಡಿದ್ದಾರೆ ಪುಟ್ಟ. ಅದೇ ಬೆಳೆ? ಅದೇ ಬೆಳೆ. ಸರಿ, ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ. ಕಡಿತ ಉಂಟಾಗಿದೆ ಅಂದ್ರೆ ಅದು ಪೂರ್ಣವಾಗಿ ಕೋಕೋ ಬೆಳೆನೂ ಮಾಡ್ತಾರೆ. ಅಂದ್ರೆ ಅವರು ಬೇರೆ ಬೇರೆ ಬೆಳೆಗಳನ್ನ ಒಂದು ಪ್ರಯೋಗಗಳನ್ನ ಮಾಡ್ತಾ ಇದ್ರು. ಆ ರೀತಿ ಒಂದು ಅರ್ಧ ಎಕರೆಯಷ್ಟು ಕೊಕ್ಕೋ ಹಾಕೊಂಡಿದ್ದಾರೆ. ಅದಕ್ಕೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಮಾರುಕಟ್ಟೆ ಇಲ್ಲ, ಅದನ್ನ ಹಸಿ ತಗೊಂಡೋಗೋದು ಕೂಡ ಕಷ್ಟ. ಅದನ್ನ ಒಣಗಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಕೊಡ್ತಾ ಇದ್ರು. ಮತ್ತೆ ದೂರವಾಣಿ ಸಂಪರ್ಕ ಉಂಟಾಗಿದೆ. ಹಲೋ, ಹಲೋ, ಹಲೋ, ಮಾತಾಡಿ. ಹಲೋ ಸರ್, ನಮಸ್ಕಾರ. ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ ಸರ್. ತಮ್ಮ ಹೆಸರು? ಬೋಪಯ್ಯ ಸರ್. ಬೋಪಯ್ಯ ಅವರ ಇಲ್ಲ, ಸೋಮವಾರಪೇಟೆ. ಹೌದು ಸರ್. ಹೇಳಿ ಬೋಪಯ್ಯ ಅವರ, ಏನು ವಿಶೇಷ ಈ ವಾರದ್ದು? ಅದೇ ಕಾಫಿ ಮಳೆ ಬರ್ತಾ ಇದೆ. ಕೇಳ್ತು ಸರ್? ಕೇಳ್ತಾ ಇದೆ, ಹೇಳಿ ಹೇಳಿ ಹೇಳಿ. ಮಳೆ ಬರ್ತಾ ಇದೆ, ಮುಂಚೆ ಆಗ ಇಲ್ಲ. ಮತ್ತೆ ಅದು ಕಾಫಿ ಇದು ನೀವು ಫಸ್ಟ್ ಇದು ಡೆವಲಪ್ಮೆಂಟ್ ಸುಮ್ಮನೆ ಅಂತ ಹೇಳ್ತಿದ್ರಲ್ಲ. ಹೌದು, ಆಕ್ಚುಲಿ ಅದು ಕಾಫಿ ಕುಯ್ದು ಕ್ಲೀನಿಂಗ್ಸ್ ಎಲ್ಲ ಹಾಕಿ ಸುಣ್ಣ ಕ್ಯಾಲ್ಸಿಯಂ ಅಪ್ಲೈ ಮಾಡ್ಬೇಕು. ಹೌದು, ಅದು ಮಾಡಿ ಮತ್ತೆ ಮಳೆ ಬಂದು ಒಂದು ತಿಂಗಳ ಗಂಟ ಗೊಬ್ಬರ ಹಾಕ್ಬಾರ್ದು. ಹೌದು ಹೌದು ಹೌದು, ಅದು ಒಂದು ಹೇಳಿ ಹೇಳ್ತಾ ಮುಂಚೆ ಇದು ಒಂದು 30-40 ಇಯರ್ಸ್ ಬ್ಯಾಕ್ ನಾನು ಹೇಳೋದು. ಬೇರೆ ಸುಣ್ಣ ಹಾಕ್ದವ್ರೆ ಬೇರೆ ಫರ್ಟಿಲೈಸರ್ ಅಪ್ಲೈ ಮಾಡ್ಬೋದು. ಹೌದು, ಒಂದು ತಿಂಗಳು ಒಂದು ಅಂತರ ಕೊಡೋದು ಒಳ್ಳೇದು, ಗ್ಯಾಪ್. ಮತ್ತೆ ಲೈನ್ ಎಲ್ಲಿ ಸ್ಟಾರ್ಟೇಜ್ ಅಂತ ಗೊತ್ತಾಗೋದಂದ್ರೆ ಒಂದು ಇದು ಬರುತ್ತೆ, ಅದನ್ನ ಬಾಯಿಲಿ ಹಾಕಿದ್ರೆ ಉಳಿ ಅಂಶದ ಬರ್ತದೆ. ಊರಲ್ಲಿ ಹಳೆಯದು. ಮತ್ತೆ ತರ್ಮೆ ಅಂದ್ರೆ ಈ ನೀರು ಸಿಗೋದಲ್ಲ, ಇನ್ನೊಂದ್ ತರ್ಮೆ ಹಂಗೆ ಬರುತ್ತೆ, ಅದೆಲ್ಲ ಸುಣ್ಣದ ಅಂಶ ಕಮ್ಮಿ ಅಂತ ಆತರ ಎಲ್ಲ ಇತ್ತು. ಮತ್ತೆ ನೀರು ಗುಂಡಿ ಮಾಡೋದು ಹಳೆ ಪದ್ಧತಿ, ಬಹಳ ಒಳ್ಳೇದು ಸರ್. ನೀರು ಗುಂಡಿ ನೀವು ಈಗ ಮಾಡ್ಕೊಳ್ತೀರಾ? ಈಗ ಸೆಪ್ಟೆಂಬರ್ ಮಾಡ್ಬೇಕು ಸರ್. ಸೆಪ್ಟೆಂಬರ್ ಅಂದ್ರೆ ಅಲ್ಲ, ಮುಂಚಿತವಾಗಿ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಬಪ್ಪಯ್ಯ ಅವರು? ಅದು ಒಂದ್ಸತಿ ಮಾಡಿದ್ರೆ 3-4 ವರ್ಷ ಇರುತ್ತೆ ಸರ್. ಇರುತ್ತೆ, ನೀವು ಒಂದ್ ಸ್ವಲ್ಪ ಅದನ್ನ ಸ್ವಚ್ಛ ಮಾಡ್ಕೋಬೇಕು. ಕ್ಲೀನಿಂಗ್ ಅಂದ್ರೆ ಅದು ಕ್ರೀಮ್ ಸಾಯಿಲ್ ಅಲ್ಲಿಗೆ ಇದು ಆಗುತ್ತೆ. ಹೌದು, ಮಳೆ ಬಂದ್ರೆ ಅದನ್ನ ನಾವು ಸ್ವಲ್ಪ ಸ್ವಲ್ಪ ಇದ್ ಮಾಡ್ಕೊಂಡು ಸೆಪ್ಟೆಂಬರ್ ಇದ್ ಮಾಡ್ಕೊಂಡು ನೀರ್ ಗುಂಡ ಇದ್ ಮಾಡ್ಕೊಂಡು ಇರ್ಬೋದು. ಮೇಲ್ಮಣ್ಣು ಅದರಲ್ಲಿ ಸಂಗ್ರಹ ಆಗಿರುತ್ತೆ, ಅದನ್ನ ಮತ್ತೆ ಬಳಸ್ಕೋಬೇಕು. ಹೌದೌದು ಅಲ್ವಾ? ಮತ್ತೆ ಮಾಯಿಸ್ಚರ್ ಪ್ರಿಸರ್ವ್ ಆಗುತ್ತೆ. ಅಲ್ಲ, ಮಾಯಿಶ್ಚರು ಅಲ್ಲೇ ಅದು ತೇವಾಂಶ ಅಲ್ಲೇ ಇಂಗುತ್ತೆ, ಜೊತೆಗೆ ಮೇಲ್ಮಣ್ಣು ಕೊಚ್ಚಣೆ ಆಗೋದು ತಪ್ಪುತ್ತೆ. ಹೌದೌದು, ಅದನ್ನ ತೆಗೆದು ಮತ್ತೆ ನಾವು ಗಿಡಗಳು ಬುಡಕ್ ಹಾಕಬಹುದು. ಅದರಲ್ಲೇ ಸಿಗುತ್ತೆ ನಮಗೆ ಸುಮಾರು ಗೊಬ್ಬರಗಳು. ಎಲ್ಲಾ ತರ ಎಲ್ಲ ಉದುರಿ. ಅದೇ ಸರಿ. ಅಲ್ಲ, ನೀವು ಇನ್ನೊಂದೇನು ಅಂದ್ರೆ ಈಗ ತೊಟ್ಲು ಗುಂಡಿ ತೆಗಿಯೋಂತಾರು ಈಗಲೇ ತೆಗಿಬಹುದು ಅಂತ ಮಳೆಗಾಲ ಪ್ರಾರಂಭ ಆದಕ್ಕಿಂತ ಮುಂಚೆ? ಇಲ್ಲ ಸರ್, ಆಕ್ಚುಲಿ ಸೆಪ್ಟೆಂಬರ್ ತೆಗಿಯೋದಂತದ್ದು. ಅಲ್ಲ, ಹೆಚ್ಚು ಮಳೆ ಯಾವಾಗ ಹೆಚ್ಚಿರುತ್ತೆ? ಇಲ್ಲ, ಸ್ವಲ್ಪ ಕಮ್ಮಿ ಆಗಿರುತ್ತೆ, ಮಳೆ ಬರುತ್ತೆ ಸೆಪ್ಟೆಂಬರ್. ಸರಿ ಸರಿ. ಅಲ್ಲ, ಮೇನ್ ಮುಖ್ಯವಾಗಿ ಏನಂದ್ರೆ ಈಗ ಜೂನ್ ನಿಂದ ಪ್ರಾರಂಭ ಆಗಿ ಜುಲೈ ಆಗಸ್ಟ್ ಅಲ್ಲಿ ಜಾಸ್ತಿ ಬರುತ್ತೆ. ಸೆಪ್ಟೆಂಬರ್ ಅಲ್ಲಿ ಮಾಯಿಶ್ಚರ್ ಇರುತ್ತೆ, ಮಣ್ಣು ಹೂವಾಗಿ ಬೇಗ ಬರುತ್ತೆ ಕೆಲಸಕ್ಕೆ. ಅಲ್ಲ, ನಮ್ಮ ಕಾಫಿ ಮಂಡಳಿಯ ಒಂದು ಶಿಫಾರಸು ಏನಂದ್ರೆ ಈಗಲೇ ಸ್ವಚ್ಛ ಮಾಡ್ಕೋಬಹುದು ಇದ್ರೆ ಅಂತ. ಮುಂಗಾರು ಪ್ರಾರಂಭಕ್ಕಿಂತ ಮುಂಚೆನೆ ಅವೆಲ್ಲ ನಾವು ಸ್ವಚ್ಛ ಮಾಡಿಕೊಂಡು ತಯಾರು ಮಾಡಿ ಇಟ್ಕೋಬೇಕು ಅಂತ. ಮಳೆ ಪ್ರಾರಂಭ ಆದ್ಮೇಲೆ ನಮಗೆ ಅವಕಾಶ ಆಗಲ್ಲ ಅಂತ. ತುಂಬಾ ಮಳೆಯಲ್ಲೇ ಆಗೋದಿಲ್ಲ. ಎಟ್ಟು ಮಳೆ ಗ್ಯಾಪ್ ಇದ್ರಲ್ಲಿ ಮಾಡ್ಕೋಬಹುದು. ಅಂದ್ರೆ ಈಗ ಮಾಡ್ತಾ ಇರೋದು ಕಡಿಮೆ ಅಂತೀರಿ? ತೊಟ್ಲು ಗುಂಡಿ ಇದೆಲ್ಲ ಸ್ವಲ್ಪ ಕಡ್ಡಿ ಅದು ಬ್ಲ್ಯಾಕ್ ಆಗಿರುತ್ತೆ, ಬ್ಲ್ಯಾಕಿಶ್ ಅಂದ್ರೆ pH ರೈಸ್ ಆಗುತ್ತೆ. ಅಂದ್ರೆ ಅಲ್ಲಿಗೆ ಆಮ್ಲತೆ ಸಮಸ್ಯೆ ಕಡಿಮೆ ಆಗುತ್ತೆ ಅಂತೀರಿ? ಹೌದು ಹೌದು ಸರ್. ಈಗ ಮ್ಯಾನ್ಯಲ್ ಮಾಡಬೇಕು, ಅದೆಲ್ಲ ಪ್ರಾಬ್ಲಮ್. ಆಗೋದಿಲ್ಲ. ನೀವು ಈಗ ಕಳೆ ನಿಯಂತ್ರಣ ಏನಾದ್ರೂ ಮಾಡ್ತೀರಾ ಈ ಸಂದರ್ಭದಲ್ಲಿ? ಕಳೆ ನಿಯಂತ್ರಣ ಇಲ್ಲ ಸರ್, ಸ್ಪ್ರೇಯರ್ ಹೊಡಿಲೇಬಾರ್ದು. ಹೊಡೆದಷ್ಟು ಅದು ತುಂಬಾ ಎಫೆಕ್ಟ್. ಅದು ಯಾವುದು ಈ ಕಳೆ ನಿಯಂತ್ರಣಕ್ಕೆ ಸ್ಪ್ರೇ ಎಲ್ಲ ಮಾಡ್ತಾರೆ? ಇಲ್ಲ, ರಾಸಾಯನಿಕದ್ದು ಒಂದಾಯ್ತು. ಏನಂದ್ರೆ ಈಗ ಏಪ್ರಿಲ್ ಕೊನೆಗೆ ಮತ್ತೆ ಮೇ ಪ್ರಾರಂಭದಲ್ಲಿ ಈ ಕಳೆ ಕೊಚ್ಚೋದು ಅಥವಾ ಈ ಬ್ರಷ್ ಕಟರ್ ಎಲ್ಲ ಬಳಸಿ ತೆಗಿಯೋದು ಮಾಡಬೇಕು ಅಂತಾರೆ. ಕಳೆ ನಿಯಂತ್ರಣಕ್ಕೆ ಇದು ಸೂಕ್ತವಾದ ಕಾಲ ಅಂತ ತೆಗಿಬೇಕಾಗುತ್ತೆ. ಮಳೆ ಬಂದ ಮೇಲೆ ಮತ್ತೆ ಬಹಳ ಅಪರೂಪ ಬೆಳೀತವೆ ಅಂತ ಕಳೆಗಳು. ಸಣ್ಣ ಗಿಡ ಆದ್ರೆ ಕವರ್ ಆಗುತ್ತದೆ, ತೆಗೆದು ಗಾಳಿ ಆಡಬೇಕು. ಮತ್ತೆ ನಿಮ್ಗೆ ಅವಕಾಶ ಸಿಗದೇ ಇಲ್ಲ. ಏನಂದ್ರೆ ನೀವು ಹೇಳಿದಾಗ ಸೆಪ್ಟೆಂಬರ್ ಅಲ್ಲೇನೆ, ಸೆಪ್ಟೆಂಬರ್ ಅಕ್ಟೋಬರ್ ಗೆನೆ ಅದು ಅವಕಾಶ ಸಿಗದು. ಮಳೆ ಕಮೆನ್ಸ್ ಆಗೋ ಎಲ್ಲ ಕೂಡ ಬಿಟ್ರೆ ಹೌದು ಹೌದು ಗಾಳಿ ಆಗೋದಿಲ್ಲ, ಗಿಡ ನಮ್ಗೆ ಅದು ಬರ್ಕತ್ ಕಮ್ಮಿ ಆಗುತ್ತೆ. ಒಳಗಡೆ ಗಾಳಿ ಆಡಬೇಕು. ಹೌದು ಹೌದು ಹೌದು. ನಿಮ್ದು ಕಾಳು ಮೆಣಸು ಇದೆಯಾ ಬಪ್ಪಯ್ಯ ಅವರು? ಕಾಳು ಮೆಣಸು ಬರೋದಿಲ್ಲ, ಹೈ ಇನ್ವೇಷನ್ ಬರೋದಿಲ್ಲ ಸರ್. ಹಾ, ನಿಮ್ದು ಕಾಫಿ ಮಾತ್ರ? ಕಾಫಿ ಕಾಫಿನೇ, ಅದರಲ್ಲೂ ಅರೇಬಿಕಾ. ಏನದ್ರದ್ದು ವಿಶೇಷ? ಅದು ಎವರೇಜ್ ಕ್ರಾಪ್ ಇಕ್ಕೋಬಹುದು. ಮುಂಚೆ ಟೆನ್ ಟಿಂಟು ಮತ್ತೆ ಎವರಿಯರ್ ಹೆವಿ, ಇದು ಪ್ರೂನಿಂಗ್ ಮಾಡೋದು ಬೇಡ ಗಿಡಕಪ್ಪದ್ದು. ಎವರಿಯರ್ ಇದನ್ನ ತಗೊಂಡೋಗಿ ಎವರೇಜ್ ನಾವು ಇದು ಮಾಡ್ಕೋಬಹುದು. ಅದು ಹಾಗಾದ್ರೆ ಈ ಮಳೆದೆ ಇರಾಕ್ಟಿಕ್ ಮಾನ್ಸೂನ್ ಬಂದ್ರೆ ಕಷ್ಟ. ಎವರೇಜ್ ಅಂತ ಬರುವಂತ ಕಾಫಿ ಮುಂಚೆ ಕೆಂಟಿತ್ತು, ಕೆಂಟಿತ್ತು ಎರಡು ವರ್ಷಕ್ಕೆ ಒಂದ್ಸತಿ ಬರೋದು. ಇದಾದ್ರೆ ಒಂದು 70 ವರ್ಷ ಆಯ್ತು ಈ ತಳಿ ಬಂದು. ಅದೇ ಈಗ ಬೇರೆ ಬೇರೆ ಬಂದಿದೆ ಬಿಡಿ. ಹೌದೌದು, ಬಹಳ ಬೇರೆ ಬೇರೆ ತಳಿಗಳೆಲ್ಲ ಬಂದಿದಾವೆ ಈಗ. ಅದು ಬಂದಾಗ ಬಹಳ ಚೆನ್ನಾಗಿ ಕುಯ್ಯೋರು. ಕೆಂಟ್ ಬಂದಾಗ ಕಂಡಿ ಲೆಕ್ಕ ಇರೋದು, ಏಕರಿಗೆ 5 ಕಂಡಿ ಎಲ್ಲ ಕುಯ್ಯೋರು. ನೆಕ್ಸ್ಟ್ ಇಯರ್ ಕಮ್ಮಿ ಆಗುತ್ತೆ, ಎವರೇಜ್ 3 ಕಂಡಿ ಕುಯ್ಕೊಂಡು ಹೋಗೋದಾಗಿತ್ತು. ಈಗ ಸುಮಾರು ವೆರೈಟಿ ಬಂದಿದೆ ಅಲ್ಲ ಸರ್? ಹೌದೌದು ಹೌದು. ಈಗ ಬೋಪಯ್ಯವರು, ನಮ್ಮ ಕಾರ್ಯಕ್ರಮದ ಸಮಯ ಆಗ್ತಾ ಬಂತು. ಈಗ ಒಂದು ಪ್ರಶ್ನೆ ನಿಮಗೆ ಕೇಳಿ ಸರ್. ಈ ಮಳೆಗಾಲದಲ್ಲಿ ಹೆಚ್ಚು ಮಳೆ ಬಂದಾಗ ಈ ಕಾಫಿ ಕಾಯಿಗಳಿಗೆ ಒಂದು ರೋಗ ಬರುತ್ತೆ, ಏನ್ ರೋಗ ಅದು? ಕೊಳೆ ರೋಗ ಟೈಪ್. ಕೊಳೆ ರೋಗ ಅಂತಾರೆ, ಮತ್ತೆ ತೊಟ್ಟು ರೋಗ. ತೊಟ್ಟು ರೋಗ ತೊಟ್ಟಿಗೂ ಬರುತ್ತೆ, ಕಾಯಿಗಳಿಗೂ ಬರುತ್ತೆ, ಅವೆಲ್ಲ ಕಳಿಸಿ ಬಿದ್ದೋಗ್ತವೆ ಕೆಳಗಡೆ. ಅದು ಯಾಕೆಂದ್ರೆ ಅದು ಈ ಸ್ಪೈಸಸ್ ಇದಾಗಿ ಮೊಗ್ಗು ಸ್ವಲ್ಪ ಬಾಡ್ಬೇಕದು. ಆಗ ಅದು ಅಲ್ಲಿಂದ ಪ್ರಾಬ್ಲಮ್ಸ್ ಬಂದ್ರೆ ಒಳ್ಳೆ ಸೆಟ್ ಆಗುತ್ತೆ, ಇದು ತೊಟ್ಟು ವೀಕ್ ಆಗೋದಿಲ್ಲ. ಇಲ್ಲ, ಆದ್ರೂ ಎಷ್ಟೇ ಚೆನ್ನಾಗಿ ಸೆಟ್ ಆದ್ರೂ ಕೂಡ ನಿಮಗೆ ಬಿಡುವಿಲ್ದಲೆ ಮಳೆ ಬಂದಾಗ ಮತ್ತೆ ವಿಪರೀತ ನೆರಳಿದ್ದಾಗ ಮತ್ತೆ ತೋಟದಲ್ಲಿ ಒಂಥರ ಗುಂಪಾಗಿದ್ದಾಗ ತೇವಾಂಶ ಜಾಸ್ತಿ ಆಯ್ತು ಅಂದ್ರೆ ಬಂದೇ ಬರುತ್ತೆ ಅಂತ. ಅದು ಸ್ವಲ್ಪ ಗಾಳಿ ಆಡಿದ್ರೆ ಅದು ಕಂಟ್ರೋಲ್ ಆಗುತ್ತೆ, ಜೊತೆಗೆ ಬುಡದಲ್ಲೂ ಕೂಡ ವಿಪರೀತ ಈ ತರಗೆಲೆ ಎಲ್ಲ ಬಿದ್ದು ಅಲ್ಲಿ ತೇವಾಂಶ ಜಾಸ್ತಿ ಇದ್ದಾಗಲೂ ಬರುತ್ತೆ ಅಂತದೆ. ಅದೇ ಸ್ವಲ್ಪ ಗಾಳಿ ಆಡಬೇಕು. ಹೌದೌದು, ಸರಿ ಬಪ್ಪಯ್ಯ ಅವರೇ, ಈ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು, ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ತೆ ನಮಸ್ತೆ. ಈಗ ವಿನೋದ್ ಪೇಟೆ ಧಾರಣೆಯನ್ನ ಸ್ವಲ್ಪ ಹೇಳ್ತೀರಾ? ಹಾಂ ಸರ್, ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಂದ 29,000 ರೂಪಾಯಿ, ಅರಬಿಕಾ ಚೆರಿ 15,600 ರೂಪಾಯಿಂದ 17,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,000 ರೂಪಾಯಿಂದ 23,000 ರೂಪಾಯಿ, ರೋಬಸ್ಟಾ ಚೆರಿ 12,150 ರೂಪಾಯಿಂದ 13,100 ರೂಪಾಯಿ. ಇನ್ನು ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಈ ಕೋಕೋ ಬೇಸಾಯದ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಡಾಕ್ಟರ್ ದೇವರಾಜ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ನಾವು ನಾಳೆ ಭೇಟಿಯಾಗೋಣ. ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ಆಲಿಸಿದಂಥ ಎಲ್ಲ ರೈತ ಬಾಂಧವರಿಗೆ ನಾವು ಧನ್ಯವಾದ ತಿಳಿಸಿದ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ನಾಪೋಕ್ಲು ಗ್ರಾಮತ್ರ ಕಲ್ಲೆಂಗಡ ಪೊನ್ನಪ್ಪ ಪೊನ್ನಣಿ ಐಂಗಡ ಪೊಣ್ಣು ಕಾಮುಣಿ ಇಂದು ಮರಣಪಟ್ಟಿತು. 75 ವಯತ್ರ ಕಲ್ಲೆಂಗಡ ಕಾಮುಣಿ ಐಂಗಡ ತಾಮನೆ ಮುಂಡೊಟ್ಟಿರ ಹೊದ್ದೂರು ಗ್ರಾಮ. ದಫನ ಕಾರ್ಯ ನಾಳೆ ಪುರಾಕ 11 ಗಂಟೆಗೆ ನಾಪೋಕ್ಲು ಗ್ರಾಮತ್ರ ಸ್ವಂತ ಮನೆ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ನಾಡಿನ ಸಾಂಸ್ಕೃತಿಕ ನಾಯಕ, ವಿಶ್ವದ ಮಹಾನ್ ಮಾನವತಾವಾದಿ ಬಸವೇಶ್ವರರ 12ನೇ ಶತಮಾನದಲ್ಲಿ ನಾಡಿಲಿ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿಯಳು. ರಾಷ್ಟಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಎಲ್ಲರೂ ಸಮಾನ ಆಗಿ ಬದುಕು ಕಟ್ಟಿಗೆ ಆತ್ಮವಿಮರ್ಶೆ ಆಕೂತ ಶಾಸಕ ಮಂಥರ್ಗೌಡ ಅವು ಹೇಳದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ. ಇಂದು ಗಾಂಧಿಭವನದಲ್ಲಿ ನಡೆದ ಸಾಂಸ್ಕೃತಿಕ ನಾಯಕ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವ ಜಂಬರಲ್ಲಿ ಅಧ್ಯಕ್ಷತೆ ವಹಿಸಿ ಮಾತಾಡಿದ. ಸಮಾಜದಲ್ಲಿ ಇಂದಿಗೂ ಕೂಡ ಬಡವ ಮತ್ತಷ್ಟು ಕಡುಬಡತನಂದ, ಶ್ರೀಮಂತರು ಮತ್ತಷ್ಟು ಶ್ರೀಮಂತರ ಆಗಿ ಬದುಕು ನಡೆಸ್ತಾ ಒಳೋ ಪ್ರತಿಯೊಬ್ಬನು ಚಿಂತಿಸೋ ಕೂತ ಅವು ಮಾತಾಡಿದ. ಜಾತಿ ಧರ್ಮ ಲಿಂಗ ಭೇದ ಇಲ್ಲದೆ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನಿಸೋ ಕೂತ ಜಿಲ್ಲಾಧಿಕಾರಿಗ ಮಾತಾಡಿದ. ಈ ಕಾರ್ಬಾರ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಪೇಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ಚಳವಳಿ ಮತ್ತೆ ಸಾಹಿತ್ಯ ಅಂತರ್ ಸಂಬಂಧ ವಿಷಯದ ಬಗ್ಗೆಲಿ ವಿಶೇಷ ಆಗಿ ಉಪನ್ಯಾಸ ಕಾರ್ಯಕ್ರಮ ನಡೆದು ಕರ್ನಾಟಕ ಸರ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜ್ ಹಂಗೆ ಕಾಲೇಜಿನ ಕನ್ನಡ ವಿಭಾಗ ಅಲ್ಲಾರಂಡ ರಂಗಚಾವಡಿ ಕೂಡುಕೂಟಂದ ಕಾಲೇಜಿನ ಸಭಾಬಾಡಿಲಿ ನಡೆದ ಕಾರ್ಯಕ್ರಮನ ಮುಖ್ಯಪಟ್ಟವು ಉದ್ಘಾಟನೆ ಮಾಡಿದೋ. ಈ ಕಾರ್ಬಾರ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ಎಲ್ಎನ್ ಮುಕುಂದರಾಜ್ ಅವು ಮಾತಾಡ್ದೋ. ಕಾಯಕ ಜೀವಿಗಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲೇ, ಜಾತಿ ಧರ್ಮದ ಕಾರಣದ ಸಾಯಿಸುವುದು ಮಹಾಪಾತಕಾತ ಶರಣರು ಈ ಹಿಂದೆನೆ ಹೇಳಿಳೋತ ಅವು ಹೇಳ್ದು. ಅಲ್ಲಿಂದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರು ವಿಜ್ಞಾನ ಬೇಕು, ಅದರೊಟ್ಟಿಗೆ ಮಾನವೀಯ ಮೌಲ್ಯಕ್ಕೆ ಆದ್ಯತೆ ನೀಡುವ ಶಿಕ್ಷಣ ಬೇಕು ತ ಅವು ಕಿವಿಮಾತು ಕೊಟ್ಟೋ. ಹಂಗೆ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕೊಡಗು ಮತ್ತೆ ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟ ಕೊಡಗು ಗೌಡ ಯುವ ವೇದಿಕೆ ಇವರ ಕೂಡುಕೂಟಂದ ಗೌಡ ಮಹಿಳಾ ಕ್ರಿಕೆಟ್ ಪೈಪೋಟಿ 3/5/2025 ಮೇ ತಿಂಗ ಹೊತ್ತಾರೆ 10 ಗಂಟೆಗೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ರಾಜೀವ ಗಾಂಧಿ ವಸತಿ ನಿಗಮ ಕೊಡಗು ಜಿಲ್ಲಾ ಪಂಚಾಯತ್, ಮಡಿಕೇರಿ ತಾಲೂಕು ಪಂಚಾಯತ್, ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನ ಮಡಿಕೇರಿ ತಾಲೂಕಿನ 8 ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಬಸವ ವಸತಿ ಯೋಜನೆ ಮತ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಹೆಚ್ಚುವರಿ ಅಡಿಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಮಡಿಕೇರಿ ವಿಧಾನ ಕ್ಷೇತ್ರದ ಶಾಸಕರು ಡಾಕ್ಟರ್ ಮಂಥರ್ಗೌಡ ಅವು ಕಾಮಗಾರಿ ಆದೇಶ ಪತ್ರ ಹಂಚುವ ಕಾರ್ಬಾರ್ ಮೇ 2ರಂದು ಹೊತ್ತಾರೆ 10:30 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ನಡೆದಿದೆ. ಕನ್ನಡ ಸಾಹಿತ್ಯ ಪರಿಷತ್ ಮೂರ್ನಾಡು ಹೋಬಳಿ ಇವರ ಕಡೆಯಿಂದ ಮೇ 12ರಿಂದ 21ಕ್ಕೆ ಮುಟ್ಟ ಮೂರ್ನಾಡಲಿ ಮಕ್ಕಳ ಪುಕ್ಸಟೆ ಚಿಂತನೆ ಚಲನೆ ಶಿಬಿರ ನಡೆದಿದೆ. ಕನ್ನಡ ಮತ್ತು ಸಾಹಿತ್ಯ ಪರಿಷತ್ ಮೂರ್ನಾಡು ಹೋಬಳಿ ಘಟಕದ ಅಧ್ಯಕ್ಷರು ಈರಮಂಡ ಹರಿಣಿ ವಿಜಯ್ ಅವು ತಿಳಿಸಿಯೋಳು. ಕೊಡಗು ಗೌಡ ಯುವ ವೇದಿಕೆ ಕಡೆಯಿಂದ ಲೆದರ್ ಪ್ರೀಮಿಯರ್ ಲೀಗ್ನ 11ನೇ ದಿನದ ಬಾಲ್ ಪ್ರೀಮಿಯರ್ ಲೀಗ್ನ ದಿನದ ಶುರುವಿನ ಪೈಪೋಟಿಲಿ ಎಲೈಟ್ ಕ್ರಿಕೆಟ್ ಕ್ಲಬ್ ಮತ್ತೆ ಕಾಫಿ ಕ್ರಿಕೆಟರ್ಸ್ ನೋಡಿನ ಪಂದ್ಯದಲ್ಲಿ ಎಲೈಟ್ ಕ್ರಿಕೆಟ್ 5 ವಿಕೆಟ್ನಿಂದ ಜಯ ಸಾಧಿಸಿತು. ಈ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಅಂಜನ್ ತಿಮ್ಮಯ್ಯ ಪಡೆದು ನಾಳೆಯಿಂದ ಪ್ಲೇ ಆಫ್ ಶುರು ಆದೆ. ನಾಳೆ ಕ್ವಾಲಿಫಿಯರ್ ಪಂದ್ಯದಲ್ಲಿ ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ ವರ್ಸಸ್ ದಿ ಎಲೈಟ್ ಕ್ರಿಕೆಟ್ ಕ್ಲಬ್ ನಡುವಿನ ಪಂದ್ಯ ನಡೆದಿದೆ. ಮಧ್ಯಾಹ್ನ ಮೇಲೆ ಎಲಿಮಿನೇಟರ್ ಪಂದ್ಯ ಅಮರಸುಲ್ಯ ರಾಯಲ್ ವರ್ಸಸ್ ಎಲೈಟ್ ಕ್ರಿಕೆಟ್ ಕ್ಲಬ್ ನಡುವೆ ಪಂದ್ಯ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಶ್ರೀ ಆದಿಶಂಕರಾಚಾರ್ಯ ಜಯಂತಿ ಕಾರ್ಬಾರ್ ಮೇ 2ರಂದು ಹೊತ್ತಾರೆ 10 ಗಂಟೆಗೆ ಪ್ಯಾಟಿನ ಗಾಂಧಿಭವನದಲ್ಲಿ ನಡೆದಿದೆ. ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಪರಿಶಿಷ್ಟ ಜಾತಿಲಿ ಒಳ ಮೀಸಲಾತಿ ವರ್ಗೀಕರಣ ಬಗ್ಗೆಲಿ ಮೇ 5ರಿಂದ ನಡೆಸುವ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಯಾವುದೇ ಗೊಂದಲ ಬರದ ಹಂಗೆ ಸುಗಮ ಆಗಿ ಸಮೀಕ್ಷೆ ಕೈಗೊಳ್ಳುವ ಹಂಗೆ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ತಿಳಿಸಿಯೋಳೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಶ್ರೀ ಭಗೀರಥ ಜಯಂತಿ ಕಾರ್ಬಾರ್ ಮೇ 4ರಂದು ಹೊತ್ತಾರೆ 4 ಗಂಟೆಗೆ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಮಡಿಕೇರಿ ಬರಹಗಾರ್ತಿ ಕೆ ಜಯಲಕ್ಷ್ಮಿ ಅವರು ರಚಿಸಿದ ಮತ್ತೆ ವಸಂತ ಕಥಾ ಸಂಕಲನಕ್ಕೆ ಮುನಿಗಂಗಮ್ಮ ಇನಾಂ ಲಭಿಸಿತು. ಈ ಕಥಾ ಸಂಕಲನ 2024ರಲ್ಲಿ ಪ್ರಕಟಗೊಂಡಿತ್ತು. ಈ ಇನಾಂನ ಜಂಬರ ಮೇ ತಿಂಗಳಲ್ಲಿ ಬೆಂಗಳೂರಲ್ಲಿ ನಡೆದಿದೆ. 5,000 ನಗದ್ ಮತ್ತೆ ಪ್ರಶಸ್ತಿ ಫಲಕ ಸಿಕ್ಕಿದೆ ಅಂತ ಗೊತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಕಳೆದ ಏಪ್ರಿಲ್ 15ಕ್ಕೆ ನಿಧನರಾದ ಗುಡ್ಡೆ ಹೊಸೂರು ಬೊಳ್ಳೂರು ಗ್ರಾಮದ ಪಾಣತ್ತಲೆ ಸೋಮಯ್ಯ ಚೋಮುಣಿ ಅವರ ತಿಥಿ ಕರ್ಮಾಂತರನ ನಾಳೆ ಮೇ 1ಕ್ಕೆ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಗುಡ್ಡೆ ಹೊಸೂರು ಬೊಳ್ಳೂರು ಗ್ರಾಮದಲ್ಲಿರುವ ಮೃತರ ಸ್ವಂತ ಮಲ್ಲಿ ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕಾಗ ಸಿಕ್ಕದ ಮನೆಯು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬಂದು ಸಹಕರಿಸೋಕುತ್ತ ಮೃತರ ಹೆಣ್ಣು ಮೋಹಿನಿ ಮತ್ತೆ ಮಕ್ಕ ಕೇಳಿಕೊಂಡಳು. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಳೆದ ಏಪ್ರಿಲ್ 8ಕ್ಕೆ ನಿಧನರಾದ ಚೇಂಡಾಣೆ ಚಿಲವಾರ ಗ್ರಾಮದ ಕೋಳಿಮಾಡು ದಿವಂಗತ ಪೂವಯ್ಯ ಅವರ ಹೆಣ್ಣು ಹೊನ್ನಮ್ಮ ಅವರ ತಿಥಿ ಕರ್ಮಾಂತರನ ನಾಳೆ ಮೇ 1ಕ್ಕೆ ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಚಿಲವಾರ ಗ್ರಾಮಲ್ಲಿರುವ ಮೃತರ ಸ್ವಂತ ಮಲ್ಲಿ ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕಾಗ ಸಿಕ್ಕದ ಮನೆಯು ಊರವು ನೆಂಡರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬಂದು ಸಹಕರಿಸೋಕುತ್ತ ಮೃತರ ಮಕ್ಕ ಮತ್ತೆ ಸಂಸಾರದವು ಕೇಳಿಕೊಂಡಳು. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555. ಕಳೆದ 22 ವರ್ಷಗಳಿಂದ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿರುವ ಲಯನ್ಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಗುಣಿಕೊಪ್ಪ. ಇಲ್ಲಿ ದಾಖಲಾತಿ ಪ್ರಕ್ರಿಯೆ ಆರಂಭವಾಗಿದ್ದು ವಾಣಿಜ್ಯ ವಿಭಾಗದಲ್ಲಿ ಇಜಿಬಿಎ, ಇಬಿಎಸ್ಸಿ ಮತ್ತು ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಆಯ್ಕೆಗಳು ಲಭ್ಯವಿದೆ. ಕುಂದ, ಬಿಶೆಟ್ಟಿಗೇರಿ ಹಾಗೂ ಸಿದ್ದಾಪುರ ಒಳಗೊಂಡಂತೆ ದಕ್ಷಿಣ ಕೊಡಗಿನ ಎಲ್ಲಾ ಭಾಗಗಳಿಂದಲೂ ಶಾಲಾ ವಾಹನದ ಸೌಲಭ್ಯವಿದ್ದು ಮೂಲ ಸೌಲಭ್ಯಗಳೊಂದಿಗೆ ಸುಸಜ್ಜಿತವಾದ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಒಳಗೊಂಡಿದೆ. 10ನೇ ತರಗತಿಯಲ್ಲಿ ಜಿಲ್ಲೆಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹಾಗೂ ಶೇಕಡ 90ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು. ಸಿಇಟಿ, ನೀಟ್, ಎನ್ಡಿಎ ಕೋರ್ಸ್ಗಳಿಗೆ ಪ್ರಥಮ ಪಿಯುಸಿಯಿಂದಲೇ ಕೋಚಿಂಗ್ ನೀಡಲಾಗುವುದು. ಆಸಕ್ತ ವಿದ್ಯಾರ್ಥಿಗಳು ಕೂಡಲೇ ಸಂಪರ್ಕಿಸಿ ಮೊಬೈಲ್ 7760643639. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿ ನಾನೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಪೊನ್ನಂಪೇಟೆ ಸಾಯಿ ಶಂಕರ್ ರಸ್ತೆಯಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಕೆವಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಬ್ಯಾಂಕೆಟ್ ಹಾಲ್. ಎಂಗೇಜ್ಮೆಂಟ್, ಮದುವೆ, ನಾಮಕರಣ, ಸಭೆ ಸಮಾರಂಭ ನಡೆಸಲು ಸೂಕ್ತ ವ್ಯವಸ್ಥೆಯೊಂದಿಗೆ ವಿಶಾಲವಾದ ಪಾರ್ಕಿಂಗ್ ಸ್ಥಳಾವಕಾಶ ಲಭ್ಯವಿದೆ. ಮಾಹಿತಿಗೆ ಸಂಪರ್ಕಿಸಿ 9148487371. ಈ ಅಕ್ಷಯ ತೃತೀಯಾಗೆ ನಿಮ್ಮ ಮೆಚ್ಚಿನ ಮಾಂಡವಿ ಮೋಟಾರ್ಸ್ ನಲ್ಲಿ ಕೇವಲ 1,00,000 ಡೌನ್ ಪೇಮೆಂಟ್ ನೊಂದಿಗೆ ಚಿನ್ನದಂತಹ ಮಾರುತಿ ಸುಜುಕಿ ಕಾರನ್ನ ಮನೆಗೊಯ್ಯಿರಿ. ಭೇಟಿ ನೀಡಿ ಮಾಂಡವಿ ಮೋಟಾರ್ಸ್ ಅರೈನಾ ಶೋರೂಮ್, ಗುಣಿಕೊಪ್ಪ ಹಾಗೂ ಕುಶಾಲನಗರ, ಸೋಮವಾರಪೇಟೆ. ದಕ್ಷಿಣ ಕೊಡಗಿನ ವಾಣಿಜ್ಯ ಶ್ರೇಣಿಯ ರಾಜಧಾನಿಯಾದ ವಿರಾಜಪೇಟೆಯಲ್ಲಿ ನಿಮ್ಮ ಭವನ ನಿರ್ಮಾಣದ ಕನಸುಗಳಿಗನುಸಾರ ಹೆಜ್ಜೆ ಇಡಲು ನೂತನವಾಗಿ ಶುಭಾರಂಭಗೊಂಡಿದೆ ಮಿಡಾಸ್ ಗ್ಲಾಸ್ ಅಂಡ್ ಪ್ಲೈವುಡ್ಸ್. ಪೊಲೀಸ್ ಸ್ಟೇಷನ್ ಮುಂಭಾಗ, ಮಲಬಾರ್ ರಸ್ತೆ, ವಿರಾಜಪೇಟೆ. ಗುಣಮಟ್ಟದ ಗ್ಲಾಸ್, ಪ್ಲೈವುಡ್, ಮೈಕಾ, ಮಲ್ಟಿವುಡ್ಸ್, ಕಿಚನ್ ಎಕ್ಸೆಸರೀಸ್ಗಳಲ್ಲದೆ ಗ್ಲಾಸ್ ಡಿಸೈನಿಂಗ್ ಮಾಡಿಕೊಡಲಾಗುವುದು. ಪೊನ್ನಂಪೇಟೆ ಸಾಯಿ ಶಂಕರ್ ವಿದ್ಯಾಸಂಸ್ಥೆಯಲ್ಲಿ 2025-26 ಸಾಲಿನ ಶೈಕ್ಷಣಿಕ ಪ್ರವೇಶಾತಿಗೆ ಎಲ್ಕೆಜಿಯಿಂದ 10 ತರಗತಿಯವರೆಗೆ ದಾಖಲಾತಿ ಪ್ರಾರಂಭಗೊಂಡಿದ್ದು ಕೆಲವೇ ಸೀಟುಗಳು ಲಭ್ಯವಿದೆ. ಪೊನ್ನಂಪೇಟೆ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9448384871. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನೊಳ್ಳ ಕುಂಜಿರ ಗಿರೀಶ್ ಭೀಮಯ್ಯ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ 2019 ಆದ್ಯತೆ ಬ್ಯಾಚ್ರ 2025 ಘಟಿಕೋತ್ಸವ ಸಮಾರಂಭ ಕಾಲೇಜಿನ ಸಭಾಪಾಡಿಯಲ್ಲಿ ನಡೆದಿತ್ತು. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಭಗವಾನ್ ಬಿಸಿ ಇವು ಕೂಡಿಯಾಡಿತು ತಕ್ಕ ಬಂದತ್ತು. ಈ ನೇರ ವಿದ್ಯಾರ್ಥಿ ಕಿಂಜ ಆಂಡ್ ಅಪ್ಪವಂಗಕ್ಕ ಕುಶಿರ ದಿನ ಆಯ್ತುಂಡು ಅಣಚಿ. ಪದವಿ ಪ್ರಮಾಣ ಕಾಗದ ಪಡೆದೋಂಡ ಕೂಟಕ್ಕೆ ವೈದ್ಯಕೀಯ ಕ್ಷೇತ್ರದ ಪ್ರಬುದ್ಧಳಾಪದ ತುಂಬಾ ಅವಶ್ಯ ಅಂದು ಅವಣಚಿ. ಭಾರತೀಯ